ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಈಗ ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ದೇಸಿ ಆಕಳ ಸಾಕಾಣಿಕೆ, ಹೈನುಗಾರಿಕೆ ಹಾಗೂ ನೈಸರ್ಗಿಕ ಕೃಷಿ ಈ ಕುರಿತು ಸಿದ್ದಾಪುರದ ಬಂಡಿಸರ್ನ ಮಲ್ಲಿಕಾರ್ಜುನ್ ಗೌಡರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ತಮ್ಮಣ್ಣಯ್ಯ ಗೌಡರ್ ಅವರಿದ್ದಾರೆ. ಸಿದ್ದಾಪುರ ತಾಲೂಕಿನ ಕೋಲ್ಸಿರ್ಸಿ ಹತ್ರ ಬಂದೀಸರ ಅನ್ನುವಂಥ ಗ್ರಾಮದವರು. ಈಗ ಅವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ. ಅದು ದೇಶಿ ತಳಿ ಹಸುಗಳನ್ನು ಸಾಕಿ ಮಾಡುವಂಥದ್ದು. ಅದರ ಜೊತೆಗೆ ತೋಟಗಾರಿಕೆ, ಕೃಷಿ ಇವೆಲ್ಲ ಅನುಭವ ಹೊಂದಿದ್ದಾರೆ. ಅವರ ಅನುಭವ ಕೇಳೋಣ. ನಮಸ್ಕಾರ ಮಲ್ಲಿಕಾರ್ಜುನ್ ಅವರು. ನಮಸ್ಕಾರ. ಎಷ್ಟು ಜಮೀನಿದೆ, ಏನೇನು ಬೆಳಿತೀರಿ? ನಮ್ಮದೊಂದು 10 ಎಕರೆ ಆಗ್ತದೆ. ಅದರಲ್ಲಿ ಭತ್ತ ಬೆಳಿತೀವಿ, ಅಡಿಕೆ ಬೆಳಿತೀವಿ, ಕಾಳುಮೆಣಸು, ಸಾಂಬಾರು ಪದಾರ್ಥಗಳನ್ನೆಲ್ಲ ಬೆಳಿತೀವಿ. ಹೈನುಗಾರಿಕೆ ಮಾಡ್ಕೊಂಡಿದ್ದೀವಿ. ಎಷ್ಟು ವರ್ಷದ ಅನುಭವ ನಿಮಗೆ ಕೃಷಿಯೊಳಗೆ? ಕೃಷಿಯೊಳಗೆ ಒಂದು 20 ವರ್ಷದ ಅನುಭವ ಇದೆ. ಆ ಕೃಷಿಯೊಳಗೆ ಈಗ ತೋಟ ಮಾಡಿದ್ದು ಇತ್ತೀಚೆಗೂ 20 ವರ್ಷದಿಂದನೂ ಇತ್ತು? ತೋಟ ಅಜ್ಜ ಕಾಲದಿಂದನೂ ಇದ್ದಿದ್ದೆಯ. ಸ್ವಲ್ಪ ತೋಟವನ್ನು ನಾನು ಹೊಸದಾಗಿ ಮಾಡಿರೋದು. ಗದ್ದೆ ಎಷ್ಟು ಮಾಡೋದು? ಗದ್ದೆ ಒಂದು 3 ಎಕರೆ ಮಾಡ್ತೀನಿ. ಅದು ಕಡಿಮೆ ಹಾಕೊಂತ ಬರ್ತಾ ಇದೆ ವರ್ಷ ವರ್ಷ ಅಥವಾ ಇದ್ದಷ್ಟೇ ಇದೆ? ಗದ್ದೆ ಇದ್ದಷ್ಟೇ ಇದೆ. ತೋಟ ನೀವು ಒಂದು ಸ್ವಲ್ಪ ಜಾಸ್ತಿ ಮಾಡಿದಿರಲ್ಲ, ಕಾರಣ ಏನು? ಸ್ವಲ್ಪ ಅಡಿಕೆ ಬೆಳೆ ಬೆಳೆದಾಗ ಹೆಚ್ಚಿನ ಆದಾಯ ಬರ್ತದೆ ಅಂತೇಳಿ ಆದಾಯಕ್ಕೋಸ್ಕರ ಹೆಚ್ಚಿನ ತೋಟ ಮಾಡ್ತಾ ಇದ್ದೆ. ಅಡಿಕೆ ಮಾತ್ರ ಬೆಳೆದ್ರು ಅಥವಾ ಒಳ ಬೆಳೆಗಳಲ್ಲಿ ಏನೇನು ಹಾಕಿತ್ತು? ಅಡಿಕೆ, ಕಾಳುಮೆಣಸು, ವೆನಿಲ್ಲಾ ಇತ್ತು, ವೆನಿಲ್ಲಾ ಹೋಯ್ತು. ಆಮೇಲೆ ಏಲಕ್ಕಿ ಇದೆ, ಇವೆಲ್ಲ ಬೆಳಿತೀವಿ. ಏಲಕ್ಕಿ ಹೇಗೆ ಬರ್ತಾ ಇದೆ? ಅಡ್ಡಿಲ್ಲ, ಸ್ವಲ್ಪ ಬರ್ತಾ ಇದೆ. ನಮ್ಮ ಕಾಡು ಪ್ರಾಣಿಗಳ ಹಾವಳಿ ಹೆಚ್ಚಾಗ್ತಾ ಇದೆ ಈಗ, ಹಂಗಾಗಿ ಅದು ಕಳಕಣ ಪರಿಸ್ಥಿತಿಯಲ್ಲಿ ಇದೆ. ನಮಗೆ ಯಾವ್ಯಾವ ಕಾಡು ಪ್ರಾಣಿಗಳು? ಕಾಡು ಕೋಣ, ಹಂದಿ, ಮಂಗ, ನವಿಲು. ಸುತ್ತು ಕಡೆ ಬೇಲಿ ಹಾಕಿದ್ರೂ ಬರ್ತಾವ? ಹಾಂ, ಬರ್ತಾಯಿದ್ವು. ನೀವು ಏನು ಪ್ರಯತ್ನ ಮಾಡಿದಿರಿ ಅದಕ್ಕೆ? ನಾವು IVX ಮಾಡಿದ್ವಿ. ಅದು ಏನಾಗಿದೆ, ನಮ್ಮದು ತೋಟ ಇರೋದೆಲ್ಲ 3-4 ಜನರ ಜೊತೆಗೆ ಒಂದು ಸರ್ವಿನಲ್ಲಿದೆ. ಹಂಗಾಗಿ ಬೇಲಿ ಎಷ್ಟೇ ಮಾಡಿದರೂ ಅದು ನಾವು ಮಾಡಿದರೂ ಮತ್ತೊಬ್ಬ ಮಾಡೋದಿಲ್ಲ. ಹಿಂಗಾಗಿ ಸಮಸ್ಯೆ ಬರ್ತಾಯಿದ್ವು. IVX ದಾಟ್ಕೊಂಡೇ ಬರ್ತಾವ? ಅದಕ್ಕೇನು ಕೇರ ಮಾಡಲ್ಲ? ಹಾಂ, ಹಾರು ಬರ್ತಾವೆ. ಹಾರು ಬರ್ತಾವೆ ಅಂದರೆ ಕಾಡ್ಕೊಂಡು ಹಾರು ಬರ್ತಾವೆ, ಮೇಲಿಂದ ಜಂಪ್ ಮಾಡಿ ಬರ್ತಾವೆ. 6-5 ಫುಟ್ ಎಲ್ಲ ಎತ್ತರದಿಂದ. ಹೌದಾ? ಮತ್ತೆ ಅದಕ್ಕೆ ಬಲೆ ಹಾಕಬೇಕು, ಬರೇ ಇದನ್ನು IVX ಹಾಕಿದ್ರೆ ನಡೆಯಲ್ಲ ಅಂತೇಳ್ತಾರೆ. ಈಗ ಬಲೆ ಅಂದರೆ ಎಂಥದ್ದಂದರೆ ವಾಲಿಬಾಲ್ ಆಡ್ತೀವಲ್ಲ, ಆ ನೆಟ್ ಇರ್ತಲ್ಲ, ಅಂಥದ್ದು ಬಲೆಯನ್ನು ಹಾಕೋವಂತ ಬರಬೇಕು, ಅದಕ್ಕೆ ಹೆದರ್ತವೆ ಅಂತ ಹೇಳ್ತಾರೆ. ಹೌದು, ಮಾಡಬೇಕು ಅಂತ ವಿಚಾರ ಇದೆ. ಗೊತ್ತಿದೆ ಗೊತ್ತಿದೆ. ನಾವು ಭತ್ತದ ಗದ್ದೆಯಲ್ಲೆಲ್ಲ ಮಾಡ್ತಾ ಇದ್ದೀವಿ, ಅದನ್ನು ಇಲ್ಲೂ ಎಲ್ಲ ಮಾಡಬೇಕು ಅಂತ ವಿಚಾರ. ಅಲ್ಲಿ ಹಂಗೆ ಹಾಕಿದಾಗ ಬರಲ್ಲ ಅವು? ಎಲ್ಲ ಹರ್ಕೊಂಡು ಬಂದ್ಬಿಡ್ತದೆ, ಅದು ಫೋರ್ಸಿಗೆ ತಡೆಯೋದಿಲ್ಲ. ಇದು ಬಲೆನೂ ತಡೆಯೋದಿಲ್ಲ. ಬಲೆನೂ ತಡೆಯಲ್ಲ. ಪ್ಲಾಸ್ಟಿಕ್ಕಿಂದು ಬಲೆ ಆದರೆ ಅದು ಸಹಿತನೂ ಹರಿದು ಹೋಗ್ತದೆ. ಅದು ಮತ್ತೆ ಯಾಕೆ ಪ್ರಯತ್ನ ಮಾಡ್ಬೇಕು ಅನಿಸುತ್ತೆ? ಅಲ್ಲ, ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಮತ್ತೆ ಅದನ್ನೇ ನಂಬ್ಕೊಂಡಿದ್ದವ್ರು, ಕೃಷಿ ಮತ್ತು ಹೈನುಗಾರಿಕೆಯನ್ನೇ ಮಾಡ್ತಾ ಇರೋದ್ರಿಂದ ನಾವೇನಾದ್ರು ರಾತ್ರಿ ಹೋಗೋದು, ಕೂಗೋದು, ಗಲಾಟೆ ಮಾಡೋದು, ಏನೇನೋ ಪಟಾಕಿ ಹೊಡೆಯೋದು ಏನೋ ಮಾಡುವಂತ ಹೆದರ್ಸ್ತಾ ಇದ್ದೀವಿ ಹಂದಿಗಳನ್ನ, ಕಾಡ್ಕೊಳಗಳನ್ನ. ಮತ್ತೆ ಈಗ ಹೈನುಗಾರಿಕೆ ಮಾಡೋದು ಎಷ್ಟು ವರ್ಷದಿಂದ? 2014 ನಾನು ಹೈನುಗಾರಿಕೆ ಮಾಡ್ತಾ ಇದ್ದೇನೆ. ಕೋಲ್ಸಿರ್ಸಿ ಹಾಲು ಒಕ್ಕೂಟಕ್ಕೆ ಹಾಲು ಕೊಡ್ತಾ ಇದ್ದೇನೆ, KMF ದೇಶೀಯ ತಳಿ ದನ ಕರುಗಳದ್ದು ಹಾಲು. ಅಂದರೆ ನಾನು ಕಮರ್ಷಿಯಲ್ ಆಗಿಲ್ಲ, ಅದು ಅಂದರೆ ಒಂದು ಖುಷಿಗಾಗಿ ಮಾಡ್ತಾ ಇರೋದು. ನಾನಂದ್ರೆ ಸಾವಯವ ಮಾಡಬೇಕು ಅಂತ 2008 ಸಾವಯವಕ್ಕೆ ಬಂದೆ. ನಾನು ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ತೋಟ ಗದ್ದೆಗಳಿಗೆ ಬಳಸ್ತಾ ಇಲ್ಲ, ಸಾವಯವದಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಹಂಗಾಗಿ ಇದು ಬೇಕು ಅಂತ ಮಾಡಿದ್ದೇನೆ ದೇಶೀಯ ತಳಿ. 14 ಮುಂಚೆ ನೀವು ರಾಸಾಯನಿಕ ಬಳಸ್ತಿದ್ರಿ? 2008 ಮುಂಚಿದ್ರಲ್ಲೇ ನಾನು ರಾಸಾಯನಿಕ ಬಳಸ್ತಾ ಇದ್ದೆ. 2008 ನಮ್ಮ ದೇಶೀಯ ತಳಿಗಳು ಇದ್ವು, ಮಲೆನಾಡು ಗಿಡ್ಡ ದನಕರುಗಳಿದ್ವು ನಮ್ಮ ಕಡೆ, ಅವ್ರ ಗೊಬ್ಬರಗಳನ್ನು ಹಾಕ್ತಿದ್ದೆ, ಜೀವಾಮೃತ ಮಾಡ್ತಾ ಇದ್ದೆ. ಪಾಲಕರ್ ಅವರ ನೋಡಿದ್ದೆ, ಅದನ್ನು ಕೇಳಿದ್ದೆ. ನಂತರ ಇಲ್ಲಿ ಗೊಗ್ಗೆಹಳ್ಳಿ ಅಂತೇಳಿ ಒಬ್ಬರು ಮಠಾಧೀಶರು ಸಾವಯವ ಇದನ್ನೇ ಮಾಡ್ತಾಯಿದ್ರು, ಅವ್ರದ್ದು ನೋಡಿದ್ದೆ. ನಂತರ ಈ ದೇಶೀಯ ತಳಿಗಳ ಬಗ್ಗೆ ನಂಗೆ ರಾಮಚಂದ್ರಾಪುರ ಮಠ ಹೊಸನಗರದಲ್ಲಿ ನೋಡಿದವಾಗ ನಂಗೆ ಮಾಡಬೇಕು ಅಂತದ್ದು ವಿಶ್ವ ಸಮ್ಮೇಳನ ನಡೆದಿತ್ತು. ಅದಕ್ಕೆ ನೋಡಿದವಾಗ ದೇಶೀಯ ತಳಿ ಬಗ್ಗೆ ನಮ್ಗೆ ಆಸಕ್ತಿ ಬಂತು, ಅದರಿಂದ ಈ ಇದಕ್ಕೆ ಕೈ ಹಾಕಿದ್ವಿ. ದೇಶೀ ತಳಿಗೂ ಮತ್ತು ಬೇರೆ ಹೈಬ್ರಿಡ್ ತಳಿಗೂ ವ್ಯತ್ಯಾಸ ಇದೆಯಾ? ಇದೆ. ಹೈಬ್ರಿಡ್ ತಳಿಗಳಲ್ಲಿ ರೋಗದ ಪ್ರಮಾಣ ಹೆಚ್ಚಿಗೆ ಇರ್ತದೆ, ನಮ್ಮ ದೇಶೀಯ ತಳಿಯಲ್ಲಿ ಯಾವುದೇ ರೋಗದ ಇದಿರೋದಿಲ್ಲ. ಅದ್ರ ಜೊತೆಗೆ ಇವಕ್ಕೆ ನಾವು ಸ್ವಚ್ಛವಾಗಿರ್ತಾವೆ, ಅವಕ್ಕೇನಂದರೆ ಕ್ಲೀನಾಗಿ ದಿನ ಇರಲೇಬೇಕು. ಇವತ್ತು ಸ್ನಾನ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಡೀತದೆ. ಆದರೆ ಜರ್ಸಿ ಮತ್ತು ಎಚ್ ಎಫ್ಗಳಲ್ಲಿ ಆ ಕೆಲಸ ನಡೆಯೋದಿಲ್ಲ, ಪ್ರತಿದಿನ ಮೈ ತೊಳಸಲೇಬೇಕಾಗ್ತದೆ, ಇದು ಕ್ಲೀನ್ ಬಗ್ಗೆ ಇದು ಮಾಡಬೇಕಾಗ್ತದೆ. ಮತ್ತು ಡಾಕ್ಟರ್ನ ಇಟ್ಕೊಂಡೇ ಇರಬೇಕು ಅಂತ ಕಾಣಿಸ್ತದೆ, ಯಾಕಂದರೆ ಜರ್ಸಿ ಮತ್ತು ಎಚ್ ಎಫ್ನಲ್ಲಿ ನಮ್ಮ ಇದರಲ್ಲಿ ಆ ಪರಿಸ್ಥಿತಿ ಇಲ್ಲ. ಇವು ದೇಶೀಯ ತಳಿಗಳಾಗಿದ್ದರಿಂದ ಗೀರು, ಶಾಹಿವಾಲ, ಸಿಂಧಿ ಇಂಥವೇ ಇದಾವೆ ನನ್ನ ಹತ್ರ, ಹಾಗೇನು ತೊಂದರೆ ಇಲ್ಲ. ಸಗಣಿ ಗಂಧದಲ್ಲಿ ಏನಾದರೂ ವ್ಯತ್ಯಾಸ ಆಗುತ್ತೆ ಹೇಳ್ತಾರೆ, ಸರಿಯಾದ ಮಾಹಿತಿ ಇಲ್ಲ. ಆದರೆ ಗೊಬ್ಬರ ಹಾಕಿದ ಮೇಲೆ ನನ್ನ ಅಡಿಕೆಯಲ್ಲಿ ಇಳುವರಿ ಒಂದಕ್ಕೆ ಎರಡಾಯಿತು. ಅಂದರೆ ಹೇಗೆ ಹಾಕ್ತೀರಿ, ಯಾವ ರೀತಿ ಅಂತ ಏರ್ ಮಾಡ್ತೀರಿ? ನಾವು ಹಿಂದಿನ ಪದ್ಧತಿಗಳೇ, ಅಂದರೆ ಅಗಣಿ ಮತ್ತು ಸೊಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ಗೊಬ್ಬರ ತಯಾರು ಮಾಡ್ತೀವಿ, ಅದನ್ನು ತೋಟಕ್ಕೆ ಹಾಕ್ತೀವಿ. ತಿಪ್ಪೆ ಗೊಬ್ಬರ? ತಿಪ್ಪೆ ಗೊಬ್ಬರ ಮತ್ತು ಹೆಂಗೆ ಹಾಕೋದು, ಪ್ರಮಾಣ ಏನರೂ ಹೆಚ್ಚು ಕಡಿಮೆ ಆಗಿದೆಯಾ? ನಮ್ಮಲ್ಲಿ ಎರಡು ಪಾಲ್ ಮಾಡ್ತೀವಿ, ಒಂದು ವರ್ಷ ಒಂದು ತೋಟಕ್ಕೆ ಹಾಕ್ತೀವಿ, ಮತ್ತೊಂದು ವರ್ಷ ಮತ್ತೊಂದು ಕಡೆ ಹಾಕ್ತೀವಿ, ಈ ಥರ ಮಾಡಿ ಹಾಕ್ತೀವಿ. ಮತ್ತು ಜೀವಾಮೃತವನ್ನು ಎಲ್ಲ ತೋಟಕ್ಕೂ ಹಾಕ್ತೀವಿ ನಾವು. ನಮಗೆ ಕೆ ವಿ ಕೆ ಅವರು ಸ್ವಲ್ಪ ಮಾರ್ಗದರ್ಶನ ಇತ್ತು, ಡಾಕ್ಟರ್ ಶಿವಶಂಕರ ಮೂರ್ತಿ ಅಂತ ಹೇಳಿ, ಅವರು ನನಗೆ ಭಾಳಷ್ಟು ಮಾಹಿತಿಗಳನ್ನು ಕೊಡ್ತಾಯಿದ್ರು, ಅದನ್ನು ತೊಗೊಂಡು ಮಾಡಿದ್ವಿ. ಸಾವಯವದಲ್ಲಿ ನನಗೆ ಇವತ್ತು ಖುಷಿ ಇದೆ, ಯಾಕೆಂದರೆ ಮುಂಚೆ 2008ಕ್ಕಿಂತ ಮುಂಚೆ ನಾವು ಸಿಕ್ಕಾಪಟ್ಟೆ ಗೊಬ್ಬರ ಹಾಕ್ತಿದ್ವಿ, ರಾಸಾಯನಿಕ ಗೊಬ್ಬರ ಇದನ್ನೆಲ್ಲ ಹಾಕ್ತಿದ್ವಿ. ಈಗ ಯಾವುದೇ ರಾಸಾಯನಿಕ ಗೊಬ್ಬರಗಳಿಲ್ಲ, ನಮ್ಮದೇ ಸಾವಯವ, ನಮ್ಮದೇ ಆದಂಥ ಸಗಣಿ ಇದರಿಂದನೇ ತಯಾರು ಮಾಡಿದ ಗೊಬ್ಬರ. ನಾವು ಹೊರಗಿಂದ ತರೋದು ಅಂದರೆ ಬೇವಿನ ಹಿಂಡಿ ಮತ್ತು ಸುಣ್ಣ, ಎರಡನ್ನು ಬಿಟ್ಟು ಬೇರೆ ಯಾವುದನ್ನು ತರೋದಿಲ್ಲ. ಇಳುವರಿ ಡಬಲ್ ಆಯಿತು ಅಂದ್ರಲ್ಲ, ಹೇಗೆ, ಏನು ಕಾರಣ ಇರ್ಬೋದು? ಅಂದರೆ ಸಗಣಿ ಗೊಬ್ಬರದಲ್ಲಿ ಅಂಥ ಒಂದು, ಅದ್ರ ದೇಶೀಯ ತಳಿಗಳ ಗೊಬ್ಬರದಲ್ಲಿ ಆ ಥರ ಒಂದು ಶಕ್ತಿ ಇದೆ ಅಂತ ನಾನು ಅನಿಸ್ತದೆ. ಮತ್ತು ಜೀವಾಮೃತವನ್ನು ಮಾಡ್ತಾ ಇರೋದ್ರಿಂದ ಇದಾಗಿದೆ ಅಂತ ನನ್ನ ಅನಿಸಿಕೆ. ಅಂದರೆ ಇಳುವರಿ ಎಷ್ಟು ಬರ್ತಿತ್ತು ನೀವು ಸಾವಯವ ಮಾಡಿದ್ದರಿಂದ, ಜೀವಾಮೃತ ಹಾಕಿದ್ದರಿಂದ ಇಳುವರಿ ಎಷ್ಟು ಹೆಚ್ಚಾಯಿತು? ಮುಂಚೆ ಎಕರೆಗೆ ನಮ್ಮದು 8 ಕ್ವಿಂಟಲ್ ಎವರೇಜ್ ಇತ್ತು, ಇವತ್ತು 16 ಕ್ವಿಂಟಲ್ವರೆಗೂ ಆಗ್ತದೆ ಎಕರೆಗೆ. ರಾಸಾಯನಿಕ ಹಾಕಿದವ್ರದ್ದು ಎಷ್ಟಿದೆ ಈಗ? ಅಲ್ಲ, ರಾಸಾಯನಿಕ ಹಾಕಿದರೂ 16-18 ಕ್ವಿಂಟಲ್ವರೆಗೂ ಬೆಳೀತಾರೆ. ನನಗೆ ಖುಷಿ ಇದೆ ಇದರಲ್ಲಿ, ಅಷ್ಟೇ ನಾನು ಹೇಳೋದಲ್ಲಿ, ಯಾವುದು ಸಾವಯವದಲ್ಲಿ ನನಗೆ ಖುಷಿ ಇದೆ. ಅಂದರೆ ನನ್ನ ಪ್ರಶ್ನೆ ಏನಂದರೆ, ಸಾವಯವ ಹಾಕಿ ಕೂಡ ನಾವು ಹೆಚ್ಚಿಗೆ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ತೋರಿಸ್ಕೊಟ್ಟಂಗೆ? ಹೌದು, ಮಾಡ್ಬೋದು. ಸ್ವಲ್ಪ ದಿನ ಸಮಯ ತಗೋತದೆ, ಯಾಕೆಂದರೆ ರಾಸಾಯನಿಕ ಹಾಕಿ ಕೆಲವು ದಿವಸಗಳು ಭೂಮಿ ಆಗಿರೋದಿಲ್ಲ, ಅಂದರೆ ಫಲವತ್ತತೆ ಆಗೋದಿಲ್ಲ. ಒಂದು 3 ವರ್ಷದ ಮೇಲೆ ಅದು ಸರಿಯಾಗಿ ಬೆಳೆ ಬರಲಿಕ್ಕೆ ಹತ್ತದೆ. ಎಷ್ಟು ಆಕಳ ಸಾಕಿದ್ದು ನೀವೆಲ್ಲ? ಈಗ ನನ್ನ ಕಡೆ ಒಂದು 5 ಇದಾವೆ ಆಕಳು, ಎಲ್ಲ ಕೊಟ್ಟಿದ್ದೀನಿ. ನಾನು ಕೊಟ್ಟಿದ್ದೀನಿ ಅಂದರೆ ಫ್ರೀಯಾಗಿ ಕೊಡ್ತೀನಿ, ಯಾರಿಗೂ ಮಾರಾಟ ಮಾಡೋದಿಲ್ಲ ಆಕಳುಗಳನ್ನು. ನನ್ನ ಹತ್ರ ಇರೋ ಗೀರು, ಶಾಹಿವಾಲ, ಯಾವ ಕರ ಇರ್ತದೆ ಅದನ್ನು ಯಾರು ಸಾಕ್ತಾರೆ ನೋಡ್ತೀವಿ, ಅವ್ರಿಗೆ ಕೊಡ್ತೀವಿ. ಅವ್ರು ಸಾಕಿಲ್ಲ ಅಂದ್ರೆ ಮತ್ತೆ ವಾಪಸ್ ತಗೋಬರೋಂತ ವಿಚಾರ ಇದೆ ನನ್ನ. ಅಂದರೆ ಒಟ್ಟು ನನಗೆ ಮುಂದಿನ ದಿನಗಳಲ್ಲಿ ಗೋಶಾಲೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ, ಹೇಳಿರ್ತದೋ ಇಲ್ಲ ಗೊತ್ತಿಲ್ಲ. ಅವಕ್ಕೆ ಮೇವು, ಮೊಡೆವು, ಹಿಂಡಿ, ತಿಂಡಿ ಅವನ್ನೆಲ್ಲ ಹೇಗೆ? ಅದಕ್ಕೆ ನಾವು ಈಗ ಹತ್ತಿಕಾಳು ಹಿಂಡಿ ಅಂತ ಬರ್ತದೆ, ತೌಡು, ಪಾಲಿಸ್ ತೌಡು, ನಂತರ ಜೋಳದ ಕಡಿಗಳಂತಂದು ನಾವು ಮಿಕ್ಸ್ ಮಾಡಿ ಕೊಡ್ತೀವಿ. ಆದಷ್ಟು ಅದು ನೈಸರ್ಗಿಕವಾಗಿರಲಿ ಅಂತ, ಯಾಕೆಂದರೆ ಬೇರೆ ಹಿಂಡಿಗಳನ್ನು ತಗೊಂಡ್ರೆ ಯೂರಿಯಾ ಇರ್ತದೆ. ನಾನು KMF ಹಾಲು ಕೊಡ್ತಾ ಇದ್ದೇನೆ, ಆದರೆ ಆ ಹಿಂಡಿ ಹಾಕೋದಿಲ್ಲ. ಹಿಂಡಿ ಹಾಕಿದಾಗ ಹಾಲಿನಲ್ಲಿ ವಾಸನೆ ಬರ್ತದೆ, ದನಕರುಗಳು ದಷ್ಟಪುಷ್ಟವಾಗಿರೋದಿಲ್ಲ, ವೀಕ್ ಆಗ್ತವೆ, ಹಾಲು ಹೆಚ್ಚಿಗೆ ಬರ್ತದೆ. ಆ ದೃಷ್ಟಿಯಿಂದ ಇದನ್ನ ನಾನು ಮಾಡ್ತಾಯಿದ್ದೇನೆ. ಮಿನರಲ್ ಮಿಕ್ಸ್ಚರ್ ಕೊಡಬೇಕು ಅಂತಾರೆ ದನಕರುಗಳಿಗೆ? ಕೊಡಬೇಕು ಅಂತಾರೆ, ನಮ್ಮ ಮಲೆನಾಡಿನಲ್ಲಿ ಅದು ಸಮಸ್ಯೆ ಇದೆ. ನಾನು ಕೊಟ್ಟಿದ್ದೆ, ಅದ್ರ ಜೊತೆಗೆ ಮೇಯ್ಲಿಕ್ಕೆ ಬಿಡ್ತೀವಿ ನಾವು. ಬೀಸ ಪ್ರತಿ ದಿವಸನೂ ಒಂದು 4 ಗಂಟೆ ನಮ್ಮದು ಬೇಣ ಇದೆ, ಆ ಬೇಣದಲ್ಲಿ ಬಿಟ್ಟು ಮೇಯಿಸ್ತೀವಿ. ಸ್ವಲ್ಪ ಕಡಿಮೆ ಇದೆ, ಬೇಕು ನಮ್ಮ ಮಲೆನಾಡು ಭಾಗದಲ್ಲಿ ಮಿನರಲ್ ಮಿಕ್ಸ್ಚರ್ ಅವಶ್ಯಕತೆ ಇದೆ. ಎಷ್ಟು ಹಾಲು ಉತ್ಪಾದನೆ ಆಗುತ್ತೆ? ಒಂದು 16 ಲೀಟ್ರ್ ಹಾಲು ಉತ್ಪಾದನೆ ಆಗ್ತದೆ ನಮ್ಮದು. ಮಾರೋದೆಷ್ಟು, ಮನೆಗೆ ಎಷ್ಟು? ಮನೆಗೆ 3 ಲೀಟ್ರ್ ಇಟ್ಕೊಂಡು, ಉಳಿದಿದ್ದನ್ನು ಕೆಲವು ನನಗೆ ಪೇಟೆಯಿಂದ ಬಂದು ಒಯ್ತಾರೆ, ಅಂದರೆ ನನಗೆ ಹಾಲು ಬೇಕಿದ್ದು ದೇಶೀಯ ತಳಿ ಹಾಲೇ ಬೇಕು ಅಂದರೆ ಅಂತೇಳಿ ಬಂದು ಒಯ್ತಾರೆ. ಉಳಿದಿದ್ದನ್ನು ನಾನು KMF ಹಾಕ್ತೀನಿ. ರೇಟ್ ಜಾಸ್ತಿಯಾ ನಿಮ್ದು ಮಾರಾಟ? ಹೌದು, ಹೊರಗಡೆ ಕೊಟ್ಟವಾಗ 50 ರೂಪಾಯಿ ಲೀಟ್ರ್ ಮಾಡಿ ತೊಗೊಂಡು ಹೋಗ್ತಾರೆ ನಮ್ಮ ಹಾಲಿಗೆ. ಅದೇ ಬೆಂಗಳೂರಿನಲ್ಲಿ ಆದರೆ A2 ಮಿಲ್ಕಿಗೆ 100 ರೂಪಾಯಿ ಇದೆ ಅಂತ ನಾನು ಕೇಳಿದ್ದೀನಿ. ಇಲ್ಲ, 50 ರೂಪಾಯಿ ಹೊರಗಡೆ ಅವ್ರು ತೊಗೊಂಡು ಹೋಗ್ತಾರೆ. KMF ಅದು ಫ್ಯಾಟು ಇದ್ರ ಮೇಲೆ ಒಂದು 35-36 ರೂಪಾಯಿ ಬೀಳ್ತದೆ ನಮಗೆ. ನಿಮ್ಮ ಉತ್ಪಾದನೆ ಒಂದು 16 ಲೀಟ್ರ್ ಹೆಚ್ಚು ಕಡಿಮೆ? ಹೌದಲ್ಲ, ಅಷ್ಟು ಹೊರಗಡೆ ಮಾರಾಟ ಮಾಡಲಿಕ್ಕಾಗಲ್ಲ, KMF ಹಾಕಲೇಬೇಕಾಗುತ್ತೆ. ಇಲ್ಲ, ಹೆಚ್ಚಾಗಿದ್ದ ಹಾಲನ್ನು KMF ಹಾಕ್ತೇನೆ. ಅಂದಾಜು ಎಷ್ಟು ಹಾಕ್ತೇನೆ? KMF ಒಂದು 10 ಲೀಟ್ರ್ವರೆಗೂ ಹಾಕ್ತೀನಿ ನಾನು ದಿವಸಕ್ಕೆ. ನೀವು ಮಾರುಕಟ್ಟೆಯಲ್ಲಿ ಅದು ಸಿದ್ದಾಪುರ ಅಂತ ಪೇಟೆಯೊಳಗೆ ಒಂದು ಅಂಗಡಿ ಫಿಕ್ಸ್ ಮಾಡಿ ಒಂದು ಪ್ಯಾಕ್ ಮಾಡಿ ಇಟ್ಟರೆ ಇನ್ನೂ ಜಾಸ್ತಿ ತಗೋಬೋದ ಅಂತ ಮಾಡಬೇಕು. ಆಗ್ತಾ ಇಲ್ಲ, ನಮ್ಮ ಕೃಷಿ ಇರೋದ್ರಿಂದ ಇದನ್ನು ಪೂರ್ತಿ ಅದಕ್ಕೆ ತೊಡಗಿಸೋಕೆ ಆಗ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಆ ವಿಚಾರ ಉಂಟು. ಕರುಗಳು ನಿಮ್ಮನೆಯಲ್ಲೇ ಬೆಳೀತವೆ ಎಲ್ಲ? ಹೌದು, ಯಾವುದೇ ದನವನ್ನು ದುಡ್ಡು ಕೊಟ್ಟು ತಂದಿದ್ದಲ್ಲ, ಎಲ್ಲ ಮನೇಲಿ ಹುಟ್ಟಿದ್ದೆ ಆಕಳು. ಅದನ್ನೇ ಇನ್ಸುಮೇಷನ್ ಮಾಡಿ ಗೀರ್ ತಳಿ ಮಾಡ್ತಾ ಇದ್ದೇನೆ. ಗೀರು ಶಾಯಿ ವಾಲೆ ಇಂಥವೇ ಇದಾವೆ. ಅದು ಮತ್ತು ನಾನು ಹೆಚ್ಚಿಗೆ ಆದರೆ ನನ್ನ ಸ್ನೇಹಿತರು ಯಾರಿಗಾದ್ರೂ ಕೊಡ್ತೀನಿ ನಾನು. ಅವ್ರು ಸಾಕುವಂಥವ್ರು ಆದರೆ, ರೈತರು ಚಲೋ ಸಾಕುವಂಥವ್ರು ಆದರೆ ಅವ್ರಿಗೆ ಸಾವಯವ ಮಾಡಿರಿ ಅಂತ ಹೇಳಿ ಕೊಡ್ತೀನಿ ನಾನು. ಈ ಕೊಟ್ಟಿಗೆ ನಾವು ಜರ್ಸಿ ಎಚ್ ಎಫ್ ಅದಕ್ಕೆ ವಿಶೇಷವಾಗಿ ಕಾಳಜಿ ವಹಿಸಿ ಹಂಗೆ ಮಾಡಬೇಕು. ಇಲ್ಲಿ ಹಂಗೇನು ವಿಶೇಷತೆ ಇರುತ್ತ? ಹಂಗೇನಿಲ್ಲ, ದಿವಸಕ್ಕೆ ಎರಡು ಸಾರಿ ಕ್ಲೀನ್ ಮಾಡ್ತಾ ಇದ್ರು ಸಾಕಷ್ಟೇ. ಸಾಕು, ಮತ್ತೆ ನಾವು ಮೈ ತೊಳಿಬೇಕು ಅನ್ನೋದು ಅಂದರೆ ಅವಷ್ಟು ಕ್ಲೀನ್ ಆಗಿರ್ತಾವೆ. ಹೊರಗೆ ಹೋಗಿ ಮೇಕು ಬಂದು ಗಟ್ಟಿಯಾಗಿ ಇರ್ತಾವೆ. ಹೌದು ಹೌದು ಹೌದು. ಏನೇನು ಮೇವು ಕೊಡ್ತೀರಿ ಅವಕ್ಕೆ? ಎಲ್ಲಿ ಹೆಂಗೆ ಮೇವನ್ನು ಸಂಗ್ರಹಿಸ್ತೀರಿ, ಹೆಂಗೆ ಬೆಳಿತೀರಿ? ನಮ್ಮದು ಭತ್ತದ ಗದ್ದೆಯಲ್ಲಿ ಬರುವಂಥ ಬಿಳೆ ಹುಲ್ಲು ಅಂತ ಬರೋದು, ಹುಲ್ಲು ಭತ್ತದ ಹುಲ್ಲು, ಅದನ್ನು ಸಂಗ್ರಹಿಸಿ ಇಟ್ಕೊಂಡಿರ್ತೀವಿ. ಮಳೆಗಾಲದಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಇರ್ತೀವಿ. ನಮ್ಮ ತೋಟ ಮತ್ತು ಗದ್ದೆಯ ಅಕ್ಕಪಕ್ಕದಲ್ಲಿ ಮತ್ತು ನಮ್ಮದು ಬೇಣ ಇದೆ, ಅಲ್ಲೂ ಹುಲ್ಲು ಸಿಗ್ತದೆ. ಹಸಿ ಹುಲ್ಲನ್ನು ಕಟಾವು ಮಾಡಿ ತಂದು ತಿನ್ನಿಸ್ತೀವಿ. ನಂತರ ಕರಡ ಅಂತ ಬರ್ತದೆ ನಮ್ಮಲ್ಲಿ, ಒಣಗಿ ಹುಲ್ಲನ್ನು ಒಣಗಿದ್ದನ್ನು ಹಾಗೆ ಇಟ್ಟು ಈ ಸೆಪ್ಟೆಂಬರ್ವರೆಗೂ ನಾವು ಅದನ್ನು ಇಟ್ಕೊಂಡು ಅದನ್ನು ಹಾಕ್ತಾ ಇರ್ತೀವಿ. ಮಳೆಗಾಲದಲ್ಲಿ ಕೂಡ ಹಾಕ್ಬೋದು, ಒಣಗಿಸಿಟ್ಕೊಂಡಿದ್ರೆ ಇಟ್ಕೊಂಡು ಹಾಕ್ಬೋದು. ಹಸಿ ಮೇವು ಯಾವುದು ನಮ್ಮಲ್ಲಿ? ಲೋಕಲ್ ಒಂದು ಕೆಲವು ಜಾತಿ ಹುಲ್ಲುಗಳನ್ನು ಹಾಕೊಂಡಿದ್ದೇವೆ. ಬೇಸಿಗೆಯಲ್ಲಿ ನಾನು ದ್ವಿದಳ ಧಾನ್ಯಗಳನ್ನು ಬೆಳಿತೀನಿ ನನ್ನ ಗದ್ದೆಯಲ್ಲಿ, ಅದನ್ನು ದನಕರಿಗಾಗಿನೇ ಬೆಳೆಯೋದು. ಅದನ್ನು ಮಾಡಿ ಮಾಡ್ತಾ ಇದೆ. ಇದು ಆದರೂ ಲಾಭದಾಯಕ ಅನಿಸುತ್ತಾ ಇಷ್ಟೇ ಇದರಲ್ಲಿ? ನನಗೆ ಗೊಬ್ಬರದಲ್ಲಿ ಲಾಭ ಕಾಣಿಸ್ತಾ ಇದೆ, ಇಂಡೈರೆಕ್ಟಾಗಿ ಲಾಭ ಆಗ್ತಾ ಇದೆ. ಅದಕ್ಕೆ ಬೇಕಾಗಂಥ ಆಹಾರಕ್ಕೆ ಏನು ಬೇಕಲ್ಲ ಅದು ಹಾಲಿನಲ್ಲಿ ಬರ್ತದೆ. ನನಗೆ ತೋಟದಲ್ಲಿ ಇಳುವರಿ ನಂಗೆ ಹೆಚ್ಚಿಗೆ ಬರೋದ್ರಿಂದ ಲಾಭದಾಯಕ ಅಂತ ಹೇಳ್ಬೋದು. ಮತ್ತು ನೀವು ಆಹಾರ ಜಾಸ್ತಿ ಕೊಂಡ್ಕೊಳ್ಳಲ್ಲ, ಅಲ್ಲೇ ಬೆಳೆದಿದ್ದನ್ನು ಹೆಚ್ಚಾಗಿ ಬಳಸ್ತೀರಿ? ಹೌದು, ಆದರೆ ಹತ್ತಿಕಾಳು ಹಿಂಡಿ ಮತ್ತು ಶೇಂಗಾ ಹಿಂಡಿ ಜೋಳ ಇಂಥದ್ದನ್ನ ನಾವು ಖರೀದಿ ಮಾಡಬೇಕಾಗ್ತದೆ ಮಾರ್ಕೆಟಲ್ಲಿ. ಅದೇನು ತೀರ ಕಾಸ್ಟ್ಲಿ ಏನಾಗುತ್ತೆ? ಭಾಳ ಕಾಸ್ಟ್ಲಿ ಇದೆ ಅದು. ಹೌದು, ದುಬಾರಿನೇ ಇದೆ. ಆದರೂ ನಮ್ಗೆ ಅದೊಂದು ಖುಷಿ ಇದೆ, ದನಕರುಗಳ ಜೊತೆಗೆ ನಮಗೆ ಒಡನಾಟ ಮಾಡೋದ್ರಿಂದ. ಹಾಗಾಗಿ ಅದನ್ನು ಮಾಡ್ತೇವೆ, ಎಷ್ಟೇ ಕಷ್ಟ ಆದರೂ ಬಿಡೋದಿಲ್ಲ ದನಕರುಗಳ. ಜೀವಾಮೃತ ಮಾಡಿ ಹಾಕ್ತಿರಲ್ಲ, ಹೇಗೆ ಅದು ಜೀವಾಮೃತ ಮಾಡೋದು? 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಯಾವುದೇ ದ್ವಿದಳ ಧಾನ್ಯದ ಇದನ್ನು, ಮತ್ತು 10 ಕೆಜಿ ಸಗಣಿ, 10 ಲೀಟ್ರ್ ಗೋಮೂತ್ರ, ಇದನ್ನು ಮಿಕ್ಸ್ ಮಾಡಿ 7 ದಿವಸದ ನಂತರ ಹಾಕ್ತೀವಿ ನಾವು. 7 ದಿನ? ಹೌದು, ದಿನ ಕೈಯಾಡ್ತಾ ಇರ್ತೀವಿ. 7 ದಿನದ ನಂತರ ಹಾಕಬೇಕು ಅಥವಾ ಅದಕ್ಕಿಂತ ಮುಂಚೆ? 5ನೇ ದಿವಸದ ನಂತರನು ಹಾಕ್ಲಿಕ್ಕೆ ಅಡ್ಡಿಲ್ಲ ಅಂತಾರೆ, ನಾವು 7ನೇ ದಿವಸದಲ್ಲಿ ಹಾಕ್ತೀವಿ. ಅವತ್ತು ಖಾಲಿ ಮಾಡೇ ಬಿಡು ಅಂತ ನಮ್ಮ ಅಂದರೆ ಮಾಡ್ತಾ ಇದ್ದೀವಿ. ಬಿಟ್ಟರೆ? ಬಿಟ್ಟರೆ ಹಾಳಾಗ್ತದೆ, ಅಂದರೆ ಫಂಗಸ್ಗಳು ಇದಾಗ್ತವೆ ಅಂತ ಏನೋ ಕೇಳಿದ್ದೀನಿ, ನಾನು ಗೊತ್ತಿಲ್ಲ. ನಾನು ಇಷ್ಟೊಂದು ಮಾಡ್ತಾಯಿದ್ದೇನೆ. ಹೇಗೆ ಹಾಕ್ತೀರಿ ಗಿಡಕ್ಕೆ? ಅಂದರೆ ಒಂದು ಮರದ ಬುಡಕ್ಕೆ ಒಂದು 1/4 ಲೀಟ್ರ್ ಹಿಂಗೆ ಚಿಮ್ಸ್ಕೊಂತ ಹೋಗ್ತೀವಿ. ಒಟ್ಟು ಇಡೀ ಭೂಮಿಗೆ ಎಲ್ಲ ಕಡೆ ಹಾಕ್ತಾ ಹೋಗ್ತೀವಿ. ನಮ್ಮದು ತೆಂಗು ಅಡಿಕೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಹಾಕೊಂತ ಹೋಗ್ತೀವಿ. ಅದರಿಂದ ಏನು ಅನುಕೂಲ ಆಗಿದೆ? ಎರೆಹುಳುಗಳು ಹೆಚ್ಚಿನ ಉತ್ಪತ್ತಿ ಆದವು. ಒಟ್ಟು ಭೂಮಿಯಲ್ಲಿ ನಮ್ಗೆ ಗೊತ್ತಾಗ್ತದೆ ಭೂಮಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಅಂದರೆ ಒಳ್ಳೆ ಫಲವತ್ತತೆ ಕಾಣಿಸ್ತಾ ಇದೆ. ತಿಂಗಳಿಗೆ ಒಂದ್ಸಲ ಹಾಕೋದ ಜೀವಾಮೃತ? ಜೀವಾಮೃತ ವರ್ಷದಲ್ಲಿ ನಾವು ಒಂದು 3 ತಿಂಗಳ ಕೊಡ್ತೀವಿ. ಅವಳು ಮಿಕ್ಕಿದೆ ಎಲ್ಲ ಟೈಮು ಕೊಡೋಕ್ಕಾಗೋದಿಲ್ಲ, 4 ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇರ್ತೀವಿ. ಅಂದ್ರೆ ವರ್ಷದಲ್ಲಿ 3 ಸಾರಿ? 3 ಸಾರಿ. 4 ತಿಂಗಳಿಗೆ ಒಂದ್ಸರಿ? ಹೌದು ಹೌದು. ತಿಂಗಳ ಯಾಕೆ ಕೊಡೋಕ್ಕಾಗಲ್ಲ? ಲೇಬರ್ ಪ್ರಾಬ್ಲಮ್ ಇದೆ. ನೀರಾವರಿ ಮಾಡಿರ್ತಿರಲ್ಲ, ಹನಿ ನೀರಾವರಿ ಅಥವಾ ಡ್ರಿಪ್ಪು ಅಥವಾ ಹಾಯಿ ನೀರು ಪದ್ಧತಿ, ಅದರೊಳಗೆ ಮಿಕ್ಸ್ ಮಾಡ್ಬೋದು. ನಮ್ಮದು ನ್ಯಾಚುರಲ್, ನಾವು ಯಾವುದೇ ನೀರನ್ನು ಕೊಡೋದಿಲ್ಲ. ನಮ್ಮ ತೋಟಗಳಿಗೆ ಮಳೆ ಮೇಲೆ ಬರೋದು ತೋಟ ಎಲ್ಲ. ಬೇಸಿಗೆಯೊಳಗೆಲ್ಲ? ಬೇಸಿಗೆಯಲ್ಲೂ ನೀರು ಹದಕ್ಕಿರ್ತದೆ, ಭೂಮಿಯಲ್ಲಿ ತೇವಾಂಶ ಇರ್ತದೆ ನಮ್ಮಲ್ಲಿ. ಅದನ್ನೇ ಆ ವಿಚಾರ ಇದೆ, ನೀರು ಕೊಡಬೇಕು, ಇನ್ನೂ ಹೆಚ್ಚಿನ ಇಳುವರಿ ತಗೋಬೇಕು ಅನ್ನೋ ವಿಚಾರ ಇದೆ. ಮಾಡಿಲ್ಲ, ಮಾಡಬೇಕು. ನೀರಿನ ಸೌಲಭ್ಯ ಇದೆ? ಅಂದರೆ ಬೋರ್ ಹೊಡ್ಸಿದ್ವಿ, ಬೋರ್ ಫೇಲ್ ಆದವು, ಹಂಗೆ ಹಿಂಗೆ ಹೋಗ್ತಾ ಇದೆ ಗಾಡಿ. ಮಳೆಗಾಲದೊಳಗೆ ಹೆಚ್ಚು ನೀರು ನಿಲ್ಲುತ್ತೆ, ಬೇಸಿಗೆಯೊಳಗೆ ನೀರು ಇಲ್ದಂಗೆ ಆಗುತ್ತೆ, ಹಿಂಗೇನು ಅದು? ಇಲ್ಲ ಇಲ್ಲ, ನಮ್ಮಲ್ಲಿ ತೇವಾಂಶಕ್ಕೆ ಬರ್ತದೆ, ಬೆಳೆ ಬರ್ತದೆ. ಇನ್ನೂ ಹೆಚ್ಚಿನ ಇಳುವರಿ ತಗೋಬೇಕು ಅಂದ್ರೆ ನೀರು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಬರ್ತದೆ ಅಂತ ಅನಿಸ್ತಾ ಇದೆ. ಮುಚ್ಚಿಗೆ ಮಾಡಬೇಕು ಅಂತಾರ? ಮುಚ್ಚಿಗೆ ಮಾಡಲೇಬೇಕು. ಮುಚ್ಚಿಗೆ ಮಾಡಿದ್ರೆ ನಮಗೆ ತೇವಾಂಶನೂ ಉಳಿತದೆ, ಎಲ್ಲ ಬ್ಯಾಕ್ಟೀರಿಯಾಗಳು ಇರ್ತದೆ, ಎರೆಹುಳುಗಳು ಕೆಲಸ ಮಾಡ್ತಾವೆ, ತೋಟ ಫಲವತ್ತದೆ ಆಗ್ತದೆ. ಹೇಗೆ ಮುಚ್ಚಿಗೆ ಮಾಡ್ತೀರಿ? ನಮ್ಮಲ್ಲಿ ತೋಟಕ್ಕೆ ಬೆಟ್ಟ ಅಂತ ಕೊಟ್ಟಿರ್ತಾರೆ, ಅಲ್ಲಿ ದರ್ಕು ಅಂತ ಇದ ಎಲೆಗಳಿರ್ತಾವಲ್ಲ, ಅದನ್ನೆಲ್ಲ ಶೇಖರಣೆ ಮಾಡಿ ಅದನ್ನು ತೋಟಕ್ಕೆ ಮುಚ್ಚಿಸ್ತೀವಿ. ಮತ್ತು ಸೋಗೆ ಹಾಳೆ ಇದನ್ನೆಲ್ಲ ಕೊಚ್ಚಿ ಅಲ್ಲೇ ಹಾಕ್ತೀವಿ. ಮುಚ್ಚಿಗೆ ಮಾಡ್ತೀವಿ. ಒಂದು ವರ್ಷದಲ್ಲಿ ಕೊಳಿತಾವ? ಅಲ್ಲಿ ಕಳೆತು ಮಣ್ಣಾಗಿಬಿಡ್ತಾವ? ಹೌದು, ಕೊಳತು ಹೋಗಿರ್ತದೆ. ಅಂದರೆ ಸಾವಯವ ಗೊಬ್ಬರ ಆಗಿ ಅದು ಪರಿವರ್ತನೆ ಆಗುತ್ತೆ. ಹೌದು ಹೌದು. ಮತ್ತು ಮುಂದಿನ ವರ್ಷ ಮತ್ತೆ ಇದೇ ರೀತಿ ಮುಚ್ಚಿಗೆ ಮಾಡೋದು? ಹೌದು ಹೌದು. ಅಂದ್ರೆ ಇವು ದೇಶಿ ಪದ್ಧತಿಯೊಳಗೆ ಮಾಡ್ತಕ್ಕಂಥ ಕೃಷಿಯಲ್ಲಿ ಅದು ನೈಸರ್ಗಿಕ ಕೃಷಿ ಪದ್ಧತಿ ವೈಜ್ಞಾನಿಕ ಅಂತ ಅನಿಸುತ್ತೆ ನಿಮಗೆ? ಇರ್ಬೋದು ಅನಿಸ್ತದೆ, ನನಗಂತೂ ಚೆನ್ನಾಗಿದೆ, ಹಾಗಾಗಿ ವೈಜ್ಞಾನಿಕವಾಗಿ ಇರ್ಬೋದು ಅಂತ ಅನಿಸ್ತದೆ. ಮತ್ತು ಹೊದಿಕೆ ಅಂದ ತಕ್ಷಣ ಬರೀ ಒಣ ಹೊದಿಕೆ ಅಲ್ಲ, ಹಸಿ ಹೊದಿಕೆ ಕೂಡ ಆಗ್ಬೋದು. ಹಸಿ ಹೊದಿಕೆಯನ್ನು ಮಳೆಗಾಲದಲ್ಲಿ ನಾವು ಮಾಡಿದಾಗ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಬೋದು. ಹಸಿ ಸೊಪ್ಪಿನ ಮುಚ್ಚಿದಾಗ ಅದು ಇನ್ನೂ ಇಳುವರಿ ಹೆಚ್ಚಿಗೆ ಬರ್ತದೆ. ಪ್ರಯತ್ನ ಮಾಡಿಲ್ಲ? ಮಾಡಿದ್ದೀವಿ, ಪ್ರಯೋಗ ಮಾಡ್ತಾನೆ ಇರ್ತೀವಿ ನಾವು, ಪ್ರಯೋಗದಲ್ಲೇ ಇರ್ತೀವಿ ಪ್ರತಿ ದಿವಸನೂ ಪ್ರಯೋಗದಲ್ಲೇ. ಹೇಳಿ ಆ ಪ್ರಯೋಗ ಏನು ಮಾಡಿದಿರಿ, ಹೆಂಗೆ ಅನುಕೂಲ ಆಯ್ತು? ನಾನು ತೋಟದಲ್ಲಿ ಹಸಿ ಕಳೆ ಇರ್ತದಲ್ಲ ಗಿಡ, ಇದನ್ನೆಲ್ಲ ಒಂದು ಡ್ರಮ್ನಲ್ಲಿ ಹಾಕಿ ನೀರನ್ನು ಹಾಕಿ ಅದಕ್ಕೆ ಸಗಣಿ ಹಾಕಿ ಕೊಳಿಸ್ತೇವೆ, ಅದು ಒಳ್ಳೆ ಇದಾಗಿರ್ತದೆ, ಕಪ್ಪಾಗಿ ಕೊಳ್ತಿರ್ತದೆ, ಅದನ್ನು ಮರಕ್ಕೆ ಹಾಕ್ತೇವೆ, ಮರ ಚೆನ್ನಾಗ್ತದೆ. ಒಂದು ಎರಡನೇದು ಹಸಿ ಸೊಪ್ಪನ್ನು ಹಂಗೆ ಮುಚ್ತೀವಿ ಮಳೆಗಾಲ ಹತ್ತು ಹೋಗಿದ್ರೆ ಅದು ಚೆನ್ನಾಗಿ ಕೊಳತು, ಅಲ್ಲೇ ಗೊಬ್ಬರ ಆಗ್ತದೆ, ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತವೆ. ಮತ್ತು ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯೋದಾಗಿರ್ಬೋದು, ಬಳ್ಳಿಯನ್ನು ಹಾಕೋದಾಗಿರ್ಬೋದು, ಬಳ್ಳಿ ಪೂರ್ತಿ ಹರಡ್ಕೊಂಡ್ಬಿಡುತ್ತೆ, ಅದು ನೈಸರ್ಗಿಕವಾಗಿ ಮುಚ್ಚಿಗೆಯಾಗಿ ಕೆಲಸ ಮಾಡುತ್ತೆ. ಮತ್ತು ಅದರಿಂದ ನಮಗೇನು ಒಂದು ಸ್ವಲ್ಪ ಫಸಲು ಬರ್ತಿದ್ರೆ ಬರಲಿ, ಒಂದು ನಾಲ್ಕು ಕಾಯಿ ಸಿಕ್ಕರೂ ಸಿಗಲಿ, ಈ ಗುರಿನೂ ಇರಬೇಕು. ಅದೇ ಥರನೇ ಮಾಡ್ತಾಯಿದ್ದೇವೆ ನಾವು. ಒಳ್ಳೆಯದು ಮಲ್ಲಿಕಾರ್ಜುನ್, ಇಷ್ಟೆಲ್ಲ ಪ್ರಯೋಗಗಳನ್ನು ಮಾಡಿದಿರಿ, ಒಂದು ಗುರಿ ಇದೆ, ಸಾವಯವ ಪದ್ಧತಿಯೊಳಗೆ ನಾನು ಬೆಳೆ ಬೆಳೀಬೇಕು. ಮತ್ತು ಬೆಳೀತಾ ಇದ್ದೀನಿ ಸಾವಯವದಲ್ಲೇ, ನಾನು 2008 ಇವತ್ತಿನವರೆಗೆ ನಾನು ಅಡಿಕೆ ತೋಟದಲ್ಲಿ ಒಂದು ಮುಷ್ಟಿನೂ ಸಹಿತ ಯಾವುದೇ ಕೆಮಿಕಲನ್ನು ಹಾಕಿಲ್ಲ. ಸುಣ್ಣ, ಬೇವಿನಿಂಡಿ ಇವೆರಡೇ ನಾನು ಹಾಕೋದು. ಇವನ್ ಹೈನುಗಾರಿಕೆಯಲ್ಲಿ ಕೂಡ ಸಾವಯವದಲ್ಲಿ ಬೆಳೆದಂಥ ಮೇವನ್ನೇ ನಾನು ಬಳಸ್ತಾ ಇದ್ದೀನಿ, ರಹಿತವಾದಂಥ ಹಿಂಡಿಯನ್ನೇ ನಾನು ಹಾಕೋದು. ಅವೆಲ್ಲ ಅನುಕೂಲ ಆಗಿದೆ ಅಂತ ಹೇಳಿದರೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಈಗ ದೇಸಿ ಆಕಳ ಸಾಕಾಣಿಕೆ, ಹೈನುಗಾರಿಕೆ ಹಾಗೂ ನೈಸರ್ಗಿಕ ಕೃಷಿ, ಈ ಕುರಿತು ಸಿದ್ದಾಪುರದ ಬಂಡಿಸನ್ನ ರೈತರಾದ ಮಲ್ಲಿಕಾರ್ಜುನ್ ತಮ್ಮಣ್ಣರ್ ಗೌಡರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HB ರಾಮಡಿಗಿ. ಇದೀಗ ಶುಂಠಿ ಬೆಳೆ ಬೇಸಾಯದ ಅನುಭವಗಳು ಈ ಕುರಿತು ಮುನ್ಗೋಡ್ದ ವಿದ್ಯಾಧರ್ ಮಾವಲೇಶ್ವರ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು HB ರಾಮಡಿಗಿ. ಈಗ ವಿದ್ಯಾಧರ್ ಮಹಾಬಲೇಶ್ವರ ನಾಯ್ಕ ಅವರಿದ್ದಾರೆ, ಯುವ ರೈತ, ಶುಂಠಿ ಬೆಳೆ ಬೇಸಾಯದ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ವಿದ್ಯಾಧರ್. ನಮಸ್ಕಾರ ಸರ್. ಶುಂಠಿಯನ್ನು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ, ಯಾಕೆ ಬೆಳೀತಾ ಇದ್ದೀರಿ, ಎಷ್ಟು ಬೆಳೀತಾ ಇದ್ದೀರಿ? ನಾನು 8 ಬೆಳೀತಾ ಇದ್ದೀನಿ ಸರ್. ಮೂಲತಃ ಫಸ್ಟು ಸೆಕೆಂಡ್ PU ಹೋಗ್ತಾ ಇದ್ದೆ ಸರ್. ಅದಕ್ಕೂ ಮೊದಲು ನಾನು ಹುಟ್ಟಿ 1 ನಮ್ಮ ತಂದೆಯವರು ತೀರ್ಕೊಂಡಿದ್ರು, ತುಂಬ ಕಷ್ಟದಿಂದ ನಮ್ಮ ತಾಯಿಯವರು ಸಾಕಿದ್ರು ನಮ್ಮನ್ನ. ಸೆಕೆಂಡ್ PU ಹೋದೆ ಸರ್, ಅಲ್ಲಿ ತನಕ ಎಜುಕೇಶನ್ ಮಾಡಿದೆ. ಅದರ ನಂತರ ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಬಂದವು ಸರ್, ಅಕ್ಕನ ಮದುವೆ ಮಾಡಬೇಕು ಅದು ಅಂತ ಹೇಳಿ. ಹಂಗೆ 1 ಶುಂಠಿ ಆಗಿದೆ ಸರ್ ನಮ್ಮ ಫಸ್ಟ್ ಮೊದಲು. ಅದರಲ್ಲಿ ಸರ್ 20 ಬೆಳೆದೆ. ಅದರ ನಂತರ ಅದನ್ನೇ ಕಂಟಿನ್ಯೂ ಮಾಡ್ತಾ ಸರ್ ಚೆನ್ನಾಗೆ ಬೆಳೀತಾ ಬಂದೆ ಇಲ್ಲಿ ತನಕ. ಅಂದರೆ ಪ್ರತಿ ಸರಿನೂ ಚೆನ್ನಾಗೆ ಬೆಳೆದೆ ಸರ್, ಆದರೆ ಹೇಳೋಕ್ಕಾಗೋದಿಲ್ಲ ಸರ್ ಅದು ಬೆಳೆ ಅಂದರೆ. ಬಾಕಿ ಬೆಳೆ ಎಲ್ಲ ಒಂದು ಕಾರಣದಿಂದ ಹಾಳಾಗ್ಬೋದು, ಶುಂಠಿ ಬೆಳೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಹಾಳಾಗ್ಬೋದು ಸರ್. ಯಾಕೆ ಅದು ಅಷ್ಟು ಕಷ್ಟ ಇದೆ ಸರ್? ಯಾಕಂದರೆ ಅದಕ್ಕೆ ಕೊಳೆ ರೋಗ ಬೀಳುತ್ತೆ, ಅದಕ್ಕೆ ಬರದೇ ಇದ್ದ ರೋಗನೇ ಇಲ್ಲ ಸರ್. ಹಾಗಾಗಿ ಮತ್ತೆ ಶುಂಠಿ ಒಂದೇ ಇಲ್ಲ ಸರ್, ಬಾಕಿ ಬೆಳೆನೂ ಮಾಡ್ತೀವಿ ಸರ್. ಆದರೆ ಬಾಕಿ ಬೆಳೆಯಲ್ಲೆಲ್ಲ ನಮ್ದೇ ಖರ್ಚು ಜಾಸ್ತಿ ಇರುತ್ತೆ ಸರ್. ಆದರೆ ಶುಂಠಿ ಬಂದ್ರೆ ಬಂತು ಹೋದ್ರೋಯ್ತು, ಹೇಳೋಕ್ಕಾಗಂಗಿಲ್ಲ. ಆದರೂ ಕಷ್ಟಪಟ್ಟರೆ ಸ್ವಲ್ಪ ಅದರಲ್ಲೇ ಸ್ವಲ್ಪ ಇದು ಆಗ್ಬೋದು ಸರ್. ಮನೆ ಕಡೆ ತುಂಬ ಅಂದರೆ ತುಂಬ ಪ್ರಾಬ್ಲಮಿಂದ ಬೆಳೆಸಿದ್ರು ಸರ್ ನಮ್ಮ ತಾಯಿ. ಯಾಕಂದರೆ ಒಂದು ಕಾಲದಲ್ಲಿ ಉಣ್ಣೋ ಅಕ್ಕಿಗೂ ಸ್ವಲ್ಪ ತುಟ್ಟಿನೇ ಆಗಿದ್ವಿ, ಅಷ್ಟೊಂದು ಇದರಲ್ಲಿ ಬಂದಿದ್ದು. ಅದರ ನಂತರ ಸ್ವಲ್ಪ ಶುಂಠಿ ಬೆಳೆನೇ ನಮ್ಮ ಕೈ ಹಿಡಿತು ಸರ್. ಈ ಕಷ್ಟದಿಂದ ಪಾರಾಗಬೇಕಂದ್ರೆ ಶುಂಠಿನೇ ಬೆಳಿಬೇಕು ಅಂತ ಹೇಳ್ತಾರೆ? ಹಾಗೇನಿಲ್ಲ ಸರ್, ಅಗ್ರಿಕಲ್ಚರ್ ಅಲ್ಲಿ ಎಲ್ಲಾನೂ ಮಾಡಿದ್ರು ಚೆನ್ನಾಗಿ, ಯಾವುದೇ ಕೆಲಸ ಮಾಡಿದ್ರು ಸರ್ ನನ್ನ ಪ್ರಕಾರ ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ನಿಯತ್ತಾಗಿ ಯಾವ್ದ್ರೆಲ್ಲರೂ ಮುಂದೆ ಬರುವ ಸರ್. ನಾವು ಕೆಲಸ ಮಾಡಬೇಕು ಅನ್ನೋ ಮನ್ಸು ನಮಗ್ ಬರಬೇಕು. ಶುಂಠಿನ ಆಯ್ಕೆ ಮಾಡ್ಕೊಂಡ ಕಾರಣ ಏನು ನೀವು ಸರ್? ಅದು ಫಸ್ಟ್ ಬೆಳೆ 1 ಬೆಳೆದು 20 ಬೆಳೆದ ಅಲ್ಲ ಸರ್, ಅದರಲ್ಲಿ ಸ್ವಲ್ಪ ಲಾಭ ಕಾಣ್ತು. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು 8 ಸತತವಾಗಿ 8 ನಾ 20 ಕೆಳಗಡೆ ಬೆಳೆದಿಲ್ಲ ಸರ್ ಯಾವ ಸರಿನೂ. ಈ ಸರಿನು ಹಂಗಂತ ಸಿಕ್ಕಾಪಟ್ಟೆ ಮಳೆ ಆಗಿದ್ದಕ್ಕೆ ಸರ್ ಸ್ವಲ್ಪ ಕೊಳೆ ಎಲ್ಲ ಜಾಸ್ತಿ ಇದಾವು, ಅದ್ರ ರೇಟು ಸ್ವಲ್ಪ ಕಡಿಮೆ ಇದೆ, ಆದ್ರೂ ಏನು ತೊಂದರೆ ಇಲ್ಲ ಸರ್. ಹೌದಾ? ಮಾರಾಟ ಎಷ್ಟು ಬಂದರೂ ಈ ಸದ್ಯಕ್ಕೆ ಇರೋ ರೇಟಲ್ಲಿ ಕೂಡ ನಮಗೇನು ತೊಂದರೆ ಇಲ್ಲ ಅಂದ್ರೆ ಸರ್ ಏನು ದೊಡ್ಡ ಲಾಭ ಏನು ಆಗೋದಿಲ್ಲ ಸರ್, ಹಾಗಂತ ಖರ್ಚು ಮೈ ಮೇಲೂ ಬರೋದಿಲ್ಲ, ಅಲ್ಲಿಂದಲ್ಲಿಗೆ ಸರ್ ಈ ಸರಿ ತುಂಬಾ ಕಡಿಮೆ ಇದೆ. ಬೇರೆ ಬೆಳೆ ಯಾಕೆ ಪ್ರಯತ್ನ ಮಾಡಬಾರ್ದು ನೀವು? ಬೇರೆ ಬೆಳೆ ಅಂದ್ರೆ ಸರ್ ಜೋಳ ಬೆಳಿಬಹುದು, ಆದ್ರೆ ಜೋಳ ಬೆಳೆದ್ರೆ ಭತ್ತ ಬೆಳೆದ್ರೆ ರೈತರ ಕಡೆಯಿಂದ 500 ರೂಪಾಯಿ ಜಾಸ್ತಿನೇ ಹೋಗುತ್ತೆ ಸರ್. ಇವತ್ತು ಜೋಳದ ಬೆಳೆ ಹೆಚ್ಚು ಕಡಿಮೆ 1500 ರೂಪಾಯಿ ರೇಟ್ ಇದೆ ಸರ್, ಅದಕ್ಕೆ ಮಿನಿಮಮ್ ಖರ್ಚು 2100 ರೂಪಾಯಿ ಖರ್ಚಾಗಿರುತ್ತೆ ಸರ್ ಒಂದು ಕ್ವಿಂಟಲ್ ಬೆಳೆಯೋಕೆ. ಭತ್ತ ಸರ್ ಈ ಸರ 1300 ರೂಪಾಯಿ ಕ್ವಿಂಟಲ್ ಇದೆ, ಅದನ್ನ ಬೆಳೆಯೋಕೆ ಕನಿಷ್ಠ 2200 ಖರ್ಚಿ ಬರುತ್ತೆ ಸರ್. ಅದಕ್ಕಾಗಿ ಆ ಬೆಳೆನ ಅಷ್ಟಕ್ಕಷ್ಟೇ ಊಟಕ್ಕಷ್ಟೇ ಬೆಳೆಯೋ ಪರಿಸ್ಥಿತಿ ರೈತರದ್ದು ಬಂದಿದೆ, ಅದರಲ್ಲಿ ಲಾಭ ಆಗೋದಿಲ್ಲ. ಅದಕ್ಕೆ ಅಡಿಕೆ ಬಾಳೆ ಇಂಥವು ಬೆಳೆದು ಏನಾದ್ರೂ ಸ್ವಲ್ಪ ಉಳಿಸ್ಕೋಬೇಕು ಬಿಟ್ರೆ. ಭತ್ತ ಜೋಳ ಸರ ನಾವು ಸಿಕ್ಕಾಪಟ್ಟೆ ಭತ್ತ ಜೋಳ ಬೆಳಿತಿದ್ವಿ, ಅದರಲ್ಲೆಲ್ಲ ಮೈಮೇಲೆ ಬಂದಿದ್ದಕ್ಕೆ ಅದನ್ನ ಬಿಡ್ತಾ ಇದೀವಿ ಸರ್. ವರ್ಷ 200 ಕ್ವಿಂಟಲ್ ಜೋಳ ಬೆಳಿತಿದ್ದೆ ಸರ್, ನಾನು 100 ಕ್ವಿಂಟಲ್ ಭತ್ತ ಬೆಳಿತಿದ್ದೆ. ಈಗೆಲ್ಲ ಅದನ್ನ ಕಡಿಮೆ ಮಾಡ್ತಾ ಸ್ವಲ್ಪ ದೀರ್ಘಾವಧಿ ಬೆಳೆಗೆ ಜಾಸ್ತಿ ಒತ್ತು ಕೊಡ್ತಾ ಇದೀವಿ. ಈ ಶುಂಠಿ ಒಳಗೆ ನೀವು 8 ವರ್ಷದಿಂದ ಬೆಳಿತಕ್ಕಂಥದ್ದು ಈಗ ಬೆಳಿತಕ್ಕಂಥದ್ದು ಏನಾದರೂ ತಾಂತ್ರಿಕವಾಗಿ ವ್ಯತ್ಯಾಸ ಆಗಿದೆಯಾ? ವ್ಯತ್ಯಾಸ ಆಗಿದೆ ಸರ್, ಪ್ರತಿ ವರ್ಷನೂ ವ್ಯತ್ಯಾಸ ಆಗ್ತಾ ಇರತ್ತೆ. ಅದು ಏನೇನು ಈ ಸರಿ ಖರ್ಚೆ ಜಾಸ್ತಿ ಸರ್, ಈ ಸರಿ ಮಳೆಗಾಲ ಜಾಸ್ತಿ ಇರೋದ್ರಿಂದ ಜಾಸ್ತಿ ಕೊಳೆ ಜಾಸ್ತಿ ರೋಗ ಬಂದಿದಾವೆ ಸರ್, ತುಂಬಾ ಅಂದ್ರೆ ತುಂಬಾ ರೋಗ ಬಂದಿದಾವೆ. ಅದನ್ನ ಹೋಗ್ಲಾಡ್ಸ್ಲಿಕ್ಕೆ ತಳಿ ಆಯ್ಕೆ ಮುಖ್ಯನೋ ಅಥವಾ ನಾವು ನಿರ್ವಹಣೆ ಮಾಡೋದು ಮುಖ್ಯನೋ? ಒಂದನೇದಾಗಿ ತಳಿ ಆಯ್ಕೆ ಇರತ್ತೆ ಸರ್, ಚೆನ್ನಾಗಿರೋ ತಳಿ ಆಯ್ಕೆ ಮಾಡ್ಕೋಬೇಕು, ಮತ್ತೆ ಕೆಲಸನೂ ಅಷ್ಟು ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಕೆಲಸ ಮಾಡ್ಬೇಕು ಸರ್. ಅದನ್ನ ಮಾಡುವಂತ ಜಮೀನಾಗ್ಲಿ ಜಮೀನಿನ ಆಯ್ಕೆನೂ ಇರತ್ತೆ ಸರ್, ಮಣ್ಣಿನ ಫಲವತ್ತತೆ ಎಲ್ಲಾನು ಎಲ್ಲ ಮುಖ್ಯವಾಗಿರುತ್ತೆ. ಮತ್ತೆ ಹೆಂಗ್ ಮಾಡ್ತೀರ ಅದನ್ನೆಲ್ಲ? ಅದೆಲ್ಲ ನೋಡ್ತೀವಿ ಸರ್, ನಾವು ನೋಡಿ ಎಲ್ಲ ಸ್ವಲ್ಪ ಹಿಂಗ್ ನೋಡಿದ್ರೆ ಸರ್ ಗೊತ್ತಾಗತ್ತೆ. ಅಂದ್ರೆ ಜವಳಗದ್ದೆಲಿ ಶುಂಠಿ ಬರಂಗಿಲ್ಲ, ಜವಳಗದ್ದೆ ಬಿಟ್ಟು ಮೇಲೆ ಈ ಬೀಸ್ ಕಟ್ ಅಂತಾರಲ್ಲ ಸರ್, ಅದರಲ್ಲೇ ನಾವು ನೀರು ನಿಲ್ಲದ ಪ್ರದೇಶದೊಳಗೆ ಇಳಿಜಾರು ಪ್ರದೇಶನ ಆಯ್ಕೆ ಮಾಡ್ಕೋತೀವಿ. ಆದ್ರೆ ಕೇರಳದಿಂದ ಬಂದು ಇಲ್ಲಿ ಅವರು ಶುಂಠಿ ಬೆಳೆಯೋದಕ್ಕೂ ನಮ್ಮ ರೈತರು ಬೆಳೆಯುವಂತ ಶುಂಠಿ ಬೆಳೆಯೋದಕ್ಕೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದೆ ಸರ್. ಏನು ಏನಂದ್ರೆ ಸರ್, ಅವರು ಅದ್ರ ಮೇಲೆನೆ ಬಿದ್ದಿರತ್ತಾರೆ ಸರ್. ನಮ್ಮ ರೈತರಿಗೆ ಏನಂದ್ರೆ ಅರ್ಧ ಭತ್ತ ಇರತ್ತೆ, ಅರ್ಧ ಜೋಳ ಇರತ್ತೆ, ಅರ್ಧ ಸ್ವಲ್ಪ ಶುಂಠಿ ಮಾಡ್ತಾರೆ, ಇಲ್ಲ ಸ್ವಲ್ಪ ಅಡಿಕೆ ಮಾಡ್ಕೊಂಡಿರ್ತಾರೆ. ಆದ್ರೆ ಕೇರಳದವ್ರು ಬಂದವ್ರು ಯಾವ್ದೂ ಮಾಡಲ್ಲ ಸರ್, ಶುಂಠಿ ಒಂದೇ ಮಾಡ್ತಾರೆ. ಹಂಗಾಗಿ ಈಗ ಟೈಮ್ ಟು ಟೈಮ್ ಇವತ್ ಮಾಡೋ ಕೆಲಸ ಇವತ್ತೇ ಮುಗಿಸ್ಬಿಡ್ತಾರೆ ಸರ್. ನಮ್ಗೆ ಹಂಗಲ್ಲ, ಭತ್ತಕ್ಕೆ ಔಷಧಿ ಹೊಡೆದಿರತ್ತೆ, ಜೋಳಕ್ಕೆ ಔಷಧಿ ಹೊಡೆದಿರತ್ತೆ, ಗೊಬ್ಬರ ಹಾಕೋದಿರತ್ತೆ. ಹಂಗಾಗಿ ಟೈಮ್ ವ್ಯತ್ಯಾಸ ಆಗ್ತಾ ಇರತ್ತೆ ಸರ್ ಅವರಿಗೂ ನಮಗೂ. ಅವ್ರು ಸಿಕ್ಕಾಪಟ್ಟೆ ಕೆಮಿಕಲ್ ಯೂಸ್ ಮಾಡ್ತಾರೆ ಸರ್. ಅಂದ್ರೆ ಅವ್ರು 1 ವರ್ಷ ಬೆಳೆದ ಭೂಮಿನ ಅವ್ರು ಬಿಟ್ಟು ಹೋಗ್ಬಿಡ್ತಾರೆ. ನಮ್ದು ಹಂಗಲ್ಲ, ನಾವು ಯಾವಾಗ್ಲೂ ನಮ್ ಜಮೀನಲ್ಲೇ ದುಡಿಯೋದ್ರಿಂದ ಕೆಮಿಕಲ್ ಸ್ವಲ್ಪ ಜಾಸ್ತಿ ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟೇ ಸರ್. ಅವ್ರ ತರ ಯೂಸ್ ಮಾಡಿದ್ರೆ ಅವ್ರ ತರನೇ ಬೆಳಿಬೋದು ಸರ್ ನಾವು. ನಮ್ಮವ್ರು ಕಡಿಮೆ ರಾಸಾಯನಿಕಗಳನ್ನ ಬಳಸೋದ್ರಿಂದ ಸರ್ ಇಳುವರಿ ಕಡಿಮೆ ಕೊಡಬಹುದು ಅಷ್ಟೇ. ಅವ್ರು ಸಿಕ್ಕಾಬಟ್ಟೆ ಅಂದ್ರೆ ಒಂದೇ ವರ್ಷಕ್ಕೆ ಬೆಳ್ಕೊಂಡು ಹೋಗೋದು ಸರ್ ಅವರು. ನಮ್ದೇ ಜಮೀನ್ ಆಗಿರೋದ್ರಿಂದ ನಾವು ಫಲವತ್ತತೆ ಕಾಪಾಡ್ಕೋಬೇಕಲ್ಲ, ಅದಕ್ಕಾಗಿ ನಾವು ನಮ್ಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅಷ್ಟೇ ನಾವು ಯೂಸ್ ಮಾಡ್ತೀವಿ. ಅಂತೂ ನಿಮ್ಗೆ ಶುಂಠಿ ಬೆಳೆ ಒಂದಿಲ್ಲ ಒಂದ್ ರೀತಿಯಿಂದ ಕೈ ಹಿಡಿದಿದೆ? ಅಡ್ಡಿಲ್ಲ ಸರ್, ಕೈ ಹಿಡಿದಿದೆ ಅಲ್ವಾ. ಬೇರೆ ತೋಟಗಾರಿಕಾ ಬೆಳೆಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಯಾಕೆ ಹಿಂಜರಿತಾ ಇದ್ರಿ? ನಮ್ಮ ಏರಿಯಾದಲ್ಲಿ ಸರ್ ನೀರ್ ಬೀಳೋದು ಕಷ್ಟ ದೀರ್ಘಾವಧಿ ಬೆಳೆ ಮಾಡೋಕೆ. ಅಲ್ಪಾವಧಿ ಬೆಳೆ ಆದ್ರೆ ಏನಾದ್ರೂ ಕೆರೆ ಕಟ್ಟಿ ಅಥವಾ ನಮ್ ಜಮೀನ್ ಅಲ್ಲದೆ ಬೇರೆ ನೀರ್ ಇದ್ದಲ್ಲಿ ಆದ್ರೂ ನಾವು ಲೀಜಿ ಹಾಕೊಂಡು ಮಾಡ್ಬೋದು ಸರ್ ಶುಂಠಿ ಆದ್ರೆ. ಆದ್ರೆ ಬಾಕಿ ಬೆಳೆ ಆದ್ರೆ ನಮ್ ಜಮೀನಲ್ಲೇ ನೀರಿಲ್ಲ, ಈ ತರ ಎಲ್ಲ ಸಮಸ್ಯೆ ಇರೋದಕ್ಕೆ ಶುಂಠಿ ಬೆಳೆನ ಆಯ್ಕೆ ಮಾಡ್ಕೊಂಡಿದ್ವಿ. ಹಾಗಂತ ಬೇರೆ ಬೆಳೆನೂ ಮಾಡ್ತೀವಿ ಸರ್. ಏನೇನು? ಭತ್ತ ಮಾಡ್ತೀವಿ ಸರ್, ಜೋಳ ಮಾಡ್ತೀನಿ, ಕಬ್ಬು ಮಾಡ್ತೀನಿ, ಬಾಳೆ ಹಾಕಿದೀವಿ, ಮತ್ತೆ ಸ್ವಲ್ಪ ತೋಟನು ಮಾಡಿದೀನಿ ಸರ್. ಎಷ್ಟು ಎಕರೆ ಇದೆ ನಿಮ್ದು? ನಮ್ದೊಂದು 12 ಎಕರೆ ಇದೆ ಸರ್. 12 ಎಕರೆದಲ್ಲಿ ಇಷ್ಟೆಲ್ಲಾನು ಮಾಡ್ತೇವೆ. ಹೌದು ಸರ್. ಮತ್ತೆ ಮಳೆ ಆಶ್ರಯದೊಳಗೆ ಮಾಡೋದು ಇವನ್ನೆಲ್ಲ? ಇದು ಜೋಳ ಭತ್ತ ಮತ್ತೆ ಮಳೆ ಆಶ್ರಿತ ಬೆಳೆ ಸರ್. ಮಳೆ ಜಾಸ್ತಿ ಆದ್ರೂ ಹೋಗ್ತಾವ, ಕಡಿಮೆ ಆದ್ರೂ ಹೋಗ್ತಾವ. ಆದ್ರೆ ಈ ಇದು ಮಾತ್ರ ಕಬ್ಬು ಮತ್ತೆ ಸ್ವಲ್ಪ ತೋಟ ಮಾಡಿದೀನಿ ಸರ್, ಅದು ಮಾತ್ರ ನೀರಿಂದ ಬರುತ್ತೆ. ಅದು ಹೈನುಗಾರಿಕೆ ಅಥವಾ ಕೋಳಿ ಸಾಕಾಣಿಕೆ ಇಂಥವೇನಾದ್ರು? ಹೈನುಗಾರಿಕೆ ಇದೆ ಸರ್, 2 ಆಕಳ ಇದಾವ. ಅದ್ರ ಅನುಕೂಲ ಏನು? ಅನುಕೂಲ ಅಡ್ಡಿಲ್ಲ ಸರ್. ಅಂದ್ರೆ ನಮ್ಮ ತೋಟಕ್ಕೆ ಗೊಬ್ಬರ ಬೇಕಾಗತ್ತೆ, ಮನೆ ಬಳಕೆಗೆ ಹಾಲು ಬೇಕಾಗತ್ತೆ. ಜಾಸ್ತಿ ಆಗಿದ್ದು ಊರಲ್ಲೇ KMF ಡೈರಿ ಉಂಟು, ಡೈರಿ ಕೊಡ್ತೀವಿ ಸರ್. ಅಡ್ಡಿಲ್ಲ, ಹೈನುಗಾರಿಕೆ ಅಡ್ಡಿಲ್ಲ ಸರ್. ಒಂದ್ ಲೆಕ್ಕದ ಯೋಚನೆ ಮಾಡಿದ್ರೆ ಇದೆಲ್ಲ ಬಿಸಿಲಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತೀವಲ್ಲ ಸರ್, ಸ್ವಲ್ಪ ಮೇವು ಎಲ್ಲ ಹಾಕೊಂಡು ಹೈನುಗಾರಿಕೆ ಮಾಡ್ಕೊಂಡ್ರೆ ಅಡ್ಡಿಲ್ಲ ಸರ್, ಚೆನ್ನಾಗುತ್ತೆ. ಎಷ್ಟು ಶಾಲೆ ಕಲ್ತ್ರಿ? ನಾನು 2nd PUC ಲಾಸ್ಟ್ ಸರ್. ಅಂದ್ರೆ ನಾ 10th ಇದ್ದಲ್ಲಿಂದಾನು ಕೆಲಸ ಮಾಡ್ತಾ ಇದ್ದೆ ಸರ್. ಆದ್ರೆ ಭಾನುವಾರ ದಿನಕ್ಕೊಮ್ಮೆ ಕೆಲಸ ಮಾಡಿ ಹೋಗ್ತಿದ್ದೆ. ಅದರ ನಂತರ PUC ಹೋದ ನಂತರ, ಫಸ್ಟ್ PU ಹೋದ ನಂತರ 11 ಗಂಟೆ ಶಾಲೆ ಬಿಟ್ಬಿಡ್ರಿ ಸರ್ ಕಾಲೇಜ್. ಅದರ ನಂತರ ಹೋಗಿ ಕೆಲಸ ಮಾಡ್ತಿದ್ದೆ. ಈಗ ನಿಮ್ಗೆ ಮಕ್ಕಳು ಇಲ್ಲ ಸರ್? ಮದುವೆ ಆಗಿಲ್ಲ. ಇನ್ನೂ ಮದುವೆ ಆಗಿಲ್ಲ? ಆಗಿಲ್ಲ. ಬೇಡ, ಮದುವೆ ಆಗ್ತೀವಿ ಸರ್. ಹೊಲದಲ್ಲಿ ಕೆಲಸ ಮಾಡೋದು ನಿಮ್ಮ ಅಣ್ಣ ತಮ್ಮರು ಅವ್ರ? ಇಲ್ಲ ಸರ್, ಯಾರು ಇಲ್ಲ. ನೀವೊಬ್ಬರೇ? ಒಬ್ಬರೇ. ಒಬ್ರೆ ಆಳು ತಗೊಂಡು ಮಾಡ್ತೇವೆ ಸರ್. ಅವ್ವ ಅಪ್ಪ ಅಪ್ಪ ಇಲ್ಲ, ಅಪ್ಪ ಇಲ್ಲ, ಆಯಿ ಇದ್ದಾಳೆ ಸರ್. ಆಯಿ ಇದ್ದಾಳೆ, ಇನ್ನೊಬ್ಬ ಅಕ್ಕ ಇದ್ದಾಳೆ. ಈಗ ನಿಮ್ಗೆ ಕೃಷಿಯೊಳಗ ಖುಷಿ ಕೊಡುವಂತ ಕೆಲಸ ಯಾವ್ದು, ಯಾವ ಬೆಳೆ ಅಲ್ಲಿ ಏನ್ ಖುಷಿ ಕೊಡುತ್ತೆ ನಿಮ್ಗೆ ಅಂತ? ಸರ್, ನನಗೆ ಖುಷಿ ಕೊಡೋ ಬೆಳೆ ಅಂದ್ರೆ ಕಬ್ಬು ಸರ್. ಅಂದ್ರೆ ಅದನ್ನ ಅಲೆ ಮನೆ ಆದಾಗ 10 ಜನ ಹಾಲು ಕೊಡ್ದು ಹೋಗ್ತಾರೆ ಸರ್, ಸ್ವಲ್ಪ ಬೆಲ್ಲ ತಿಂತಾರೆ, ಅದೇ ನನಗೆ ಖುಷಿ ಕೊಡೋ ಬೆಳೆ. ನೀವು ತಿಂತೀರಿ? ತಿಂತೀವಿ ಸರ್. ಅಲ್ವಾ, ಅಲೆ ಮನೆ ವಿಶೇಷ ಏನು ಆ ಸಂದರ್ಭದೊಳಗೆ ಏನು ನಿಮ್ಗೆ ಖುಷಿ ಸಿಗುವಂತದ್ದು? ಅಲೆ ಮನೆ ಅಂದ್ರೆ ಸರ್ ಅದ ಒಂಥರ ಹಬ್ಬ ಇದ್ದಂಗೆ ಅದ. ಯಾಕಂದ್ರೆ ಅಲೆ ಮನೆ ಅಂದ್ರೆ ಹಾಲ್ ಅಂದ್ರೆ ಎಲ್ಲರೂ ಇಷ್ಟಪಡ್ತಾರೆ, ಕೇಳ್ಕೊಂಡು ಬರ್ತಾರೆ. ಒಂದ್ ಫೋನ್ ಮಾಡಿದ್ರೆ ಸಾಕು, ಇಲ್ಲ ಅವ್ರಿಗೆ ಕೇಳ್ಕೊಂಡ್ ಬರ್ತಾರೆ, ಅನ್ನೋರೆ ಬೆಲ್ಲ ತಿನ್ನೋದು ಅದೆಲ್ಲ ಚೆನ್ನಾಗಿರುತ್ತೆ ಸರ್. ಅವಾಗೇನು ಬೇರೆದವ್ರು ಗೆಳೆಯರನ್ನ ಕರ್ಸೋದು ಅಥವಾ ಸಂಬಂಧಿಕರು ಕರ್ಸೋದು ಹಂಗ ಮಾಡ್ತಾರೆ? ಕರ್ಸ್ತೀವಿ ಸರ್. ನಾನು ಆಕ್ಚುಲಿ ಕಬ್ಬು ಹಾಕೋದೆ ಸರ್, ಎಲ್ಲಾರನ್ನ ಕರ್ಸೋ ಸಲುವಾಗಿ. ಅದೊಂದು ಇದ್ರಲ್ಲಿ ಎಲ್ಲಾರು ಫ್ರೆಂಡ್ಸ್ ಎಲ್ಲಾರು ಕೊಡ್ತಾರೆ, ಅವರು ದೊಡ್ಡವರು ಎಲ್ಲಾರು ಕೊಡ್ತಾರೆ. ಅವಾಗ ಸೇರ್ತಾರೆ, ಹಾಲು ಕುಡಿತಾರೆ, ಬೆಲ್ಲ ತಿನ್ನೋರು ತಿಂತಾರೆ ಅಲ್ವಾ? ಅದು ಅಲ್ಲದೆ ಮತ್ತೇನು ಇರ್ತ ಮನೆಯಲ್ಲಿ? ಮನೆಯಲ್ಲಿ ಏನಿರಲ್ಲ ಸರ್, ಮನೆ ವಿಶೇಷ ಅಡಿಗೆ ಮಾಡುದು ಹಬ್ಬ ಹುಣ್ಣಿಮೆ ಅದೇ ಇರುತ್ತೆ ಸರ್. ಏನೇನು ಅದು ಎಲ್ಲರೂ ಬರುದೇ ಒಂದು ಸಂಭ್ರಮ. ಹೌದೌದೌದು, ಅದ್ರಲ್ಲಿ ತುಂಬಾ ವಿಶೇಷ ಅಡಿಗೆ ಇರುತ್ತೆ. ವಿಶೇಷ ಅಡಿಗೆ ಇರುತ್ತೆ ಸರ್. ಇಂಥವೆಲ್ಲ ಹೋಗ್ತಿ ಮನೆ ಹೊಲದಲ್ಲಿ ಹೋಗುದು, ಎಲ್ಲರೂ ಸೇರಿ ಊಟ ಮಾಡೋದು ಇರುತ್ತ? ಹಾ ಇರುತ್ತೆ ಸರ್. ಅಲ್ಲಿ ಹೊಲದಲ್ಲಿ ಕೂಡ ಒಂದ್ ಮನೆ ಇರುತ್ತೆ? ಮನೆ ಇಲ್ಲ ಸರ್, ಇನ್ನ ಕಟ್ಟಿಲ್ಲ. ಆದ್ರೆ ಹೊಲದಲ್ಲಿ ಹೋಗಿ ಊಟ ಮಾಡೋದು ಅಂದ್ರೆ ನಮ್ದು ಇದು ಭೂಮಿ ಹುಣ್ಣಿಮೆ ಅಂತೀವಲ್ಲ ಸರ್, ಅದರಲ್ಲಿ ಹೊಲದಲ್ಲೇ ಹೋಗಿ ಊಟ ಮಾಡ್ತೀವಿ. ಮನೆ ಮಂದಿ ಸಂಬಂಧಿಕರು ಎಲ್ಲಾರು ಕೂಡಿರ್ತಾರ ಅಲ್ಲಿ, ಅವಾಗ ಚೆನ್ನಾಗಿರುತ್ತೆ ಸರ್. ಅವ್ರ ಸಂಬಂಧಿಕರನ್ನ ಕರೆಸ್ಕೊಳ್ತೀರ ನೀವು? ಹಾ ಬರ್ತಾರೆ ಸರ್. ಅಂದ್ರೆ ಒಂದಿನ ಮುಂದಾದ ಹಬ್ಬದವರು ಬರ್ತಾರೆ, ಒಂದೇ ದಿನ ಹಬ್ಬ ಇದ್ರು ಬರಂಗಿಲ್ಲ, ಮುಂದಾದವರು ಅಥವಾ ಹಿಂದಿದ್ದವರು ಅವ್ರು ಬರ್ತಾರೆ ಸರ್. ನಾವು ಅವ್ರ ಗದ್ದೆ ಹೋಗ್ತೀವಿ, ಅವ್ರು ನಮ್ ಗದ್ದೆ ಬರ್ತಾರೆ. ಏನ್ ಪೂಜೆ ಮಾಡ್ತಿರಲ್ಲಿ ಅಲ್ಲಿ? ಭೂಮಿ ಹುಣ್ಣಿಮೆ ಅಂದ್ರೆ ಭೂಮಿಗೆ ಪೂಜೆ ಮಾಡೋದಲ್ಲ ಸರ್, ಅಲ್ಲಿ ಅಡಿಕೆಗೆ ಪೂಜೆ ಮಾಡ್ತೀವಿ, ಕಬ್ಬಿಗೆ ಪೂಜೆ ಮಾಡ್ತೀವಿ, ವಿಶೇಷವಾಗಿ ಭತ್ತಕ್ಕೆ ಪೂಜೆ ಮಾಡ್ತೀವಿ ಸರ್. ಭತ್ತಕ್ಕೆ ಪೂಜೆ ಮಾಡಿ ಭೂಮಿಗೂ ಕೂಡ ಸ್ವಲ್ಪ ಅನ್ನ ಎಲ್ಲಾನು ಮಾಡ್ತೀವಿ ಸರ್. ಮಾಡ್ತೀವಿ ಸರ್. ಆ ನಂತರ ನಾವು ಎಲ್ಲರೂ ಸೇರಿ ಊಟ ಮಾಡೋದು. ಊಟ ಮಾಡೋದು ಅದೇನೋ ಒಂಥರ ತುಂಬಾ ಖುಷಿ ಇರುತ್ತೆ ಸರ್. ಹೌದಲ್ಲ, ಇಂತಿಂತ ಸಂಭ್ರಮಗಳನ್ನ ನಾವು ಅನುಭವಿಸ್ಬೇಕು. ಊರಲ್ಲಿ ಜಾತ್ರೆ ಅಂತವೆಲ್ಲ? ಹೌದು, ಖಂಡಿತವಾಗಿ ಅನುಭವಿಸ್ಬೇಕು. ನೀವಿನ್ನೂ ಯುವಕರದಿರಿ, ನಿಮ್ಮಂತ ಯುವಕರು ಎಲ್ಲರೂ ಸೇರಿ ಮಾಡುವಂತ ಒಂದು ನಾಟಕ ಆಗ್ಬೋದು, ಗ್ರಾಮೀಣ ಜಾತ್ರೆ ಆಗ್ಬೋದು, ಅಥವಾ ಕುಣಿತ ಆಗ್ಬೋದು, ಆಟ ಆಗ್ಬೋದು, ಇಂಥವೆಲ್ಲ ಮಾಡ್ತೀರಿ? ಮಾಡ್ತೀವಿ ಸರ್. ನಾವು ನಮ್ಮೂರಲ್ಲಿ 7 ಗಂಟೆ ರಾತ್ರಿಗೆ ವಾಲಿಬಾಲ್ ಚಾಲು ಮಾಡ್ತೀವಿ ಸರ್. 7 ನೈಟ್ ವಾಲಿಬಾಲ್ ಆಡ್ತೀವಿ ಲೈಟ್ ಹಾಕೊಂಡು. ಅಂದ್ರೆ ಡೇ ಎಲ್ಲ ಕೆಲಸ ಇರುತ್ತೆ ಸರ್, ಹೆಚ್ಚು ಕಡಿಮೆ 7-8 ಗಂಟೆವರೆಗೂ ಕೆಲಸ ಇರುತ್ತೆ. ಅದ್ರ ನಂತರ 1 ತಾಸು ಅಥವಾ 2 ತಾಸು ಆಡ್ತೀವಿ ಸರ್. ಅಷ್ಟು ಕೆಲಸ ಮಾಡಿ ಮತ್ತೆ ಆಡ್ಬೋದಾ? ಹಾ ಆಡ್ತೀವಿ ಸರ್, ಆಡ್ತೀವಿ. ಅಷ್ಟು ಹುಡುಗರು ಇದಾರೆ ಸರ್? ನಿಮ್ಮವರಿಗೆ ಅವರು ಅಲ್ಲ? ಹಾ ನಮ್ಮವರಿಗೆ, ನಮ್ಕಿಂತ ಚಿಕ್ಕವರು, ನಮ್ಕಿಂತ ದೊಡ್ಡವರು ಎಲ್ಲರೂ ಇದಾರೆ ಸರ್. ಹಂಗ ಬೆಳಿಲಿ ಅಂತ ಆಶಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ವಿದ್ಯಾಧರ್ ನಾಯಕ್ ನಿಮಗೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಶುಂಠಿ ಬೆಳೆ ಬೇಸಾಯದ ಅನುಭವಗಳು ಈ ಕುರಿತು ಮುಂಗೋಡಿನ ವಿದ್ಯಾಧರ್ ಮಹಾಬಲೇಶ್ವರ್ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ. ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂದಾಜುನ್ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೇ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ.

ಪುಷ್ಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮೂದಿನ ರಾಗಿಣಿ ಎಂದು ಮೂದಾಡಿ ಬೆಳಸಿದಿರಿ ಮೂದಿನ ರಾಗಿಣಿ ಎಂದು ಮೂದಾಡಿ ಬೆಳಸಿದಿರಿ ಮೋಹಮಂದಾರವನು ಅರಳಿಸಿದಿರಿ ಮೋಹಮಂದಾರವನು ಅರಳಿಸಿದಿರಿ ಹುಟ್ಟಿ ಬೆಳದಿಹ ಮನೆಯ ಬೀಟು ಹೊರಟಿಯೇ ತಾಯೇ ಪುಟ್ಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹುಟ್ಟಿ ಬೆಳದಿಯ ಮನೆಯ ಬೀಟು ಹೊರಟಿಗೆ ತಾಯೆ ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಮೂಡಿಗೆ ಮೂಡಿಸು ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಮರೆಯಬೇಡಿ ಹೋಗಿ ಬರುವೆನು ತಾಯೆ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಮರೆಯಬೇಡಿ ಹುಟ್ಟಿ ಬೆಳದಿಹ ಮನೆಯ ಬೀಟು ಹೊರಟಿಗೆ ತಾಯೆ ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು ಪೂಟ ಮಲ್ಲಿಗೆ ಹೂವ ಮೂಡಿಗೆ ಮೂಡಿಸು. ಇನ್ನು ಮುಂದೆ ವಧುವರರ ಗೃಹ ಪ್ರವೇಶದ ನಂತರ ಮಗಳನ್ನು ಒಪ್ಪಿಸಿಕೊಡುವ ಹಾಡು. ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಗ್ರಹದ ಬಾಗಿ ಭಿಕ್ಷುವದನೆ ಬಾಲಗ್ರಹಿಣಿಯರಿಗೆ ವಿಹಿತವಾದ ನಡತೆಯನ್ನು ಕಲಿಸಿಕೊಳ್ಳಿರಿ. ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಅತ್ತೆ ಮಾವನವರು ರಕ್ಷ ಕರ್ತರೆನ್ನುತ ಇತ್ತೆವೀಗ ನಿಮ್ಮ ವಶದಿ ಪುತ್ರಿಯಾದಿವಳ ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸೂತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಗರ್ಭದಲ್ಲಿ ಕಷ್ಟದಿಂದ ಹೊತ್ತು ಹೇತೆವು ಗರ್ಭದಲ್ಲಿ ಕಷ್ಟದಿಂದ ಹೊತ್ತು ಹೇತೆವು